ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಪರಿಸರ ಬದುಕು ಕುರಿತ ಮಾಹಿತಿಯೊಂದಿಗೆ ಮನೋರಂಜನೆ ನೀಡುವ ಕಾರ್ಯಕ್ರಮ ಕೃಷಿ ಪುಂಜ. ಕೃಷಿಕರಿಗಾಗಿ ಕಾರ್ಯಕ್ರಮ ಕೃಷಿ ಪುಂಜ. ಈ ಮಣ್ಣಿನಲ್ಲಿ ಚಿನ್ನ ಬೆಳೆಯುವ ಜನರೇ ನನ್ನ ದೈವ, ಈ ದೈವಕ್ಕಾಗಿ ಜೀವ ನೀಡುವ ಭಾಗ್ಯವೇ. ಪ್ರಸ್ತುತಿ ಡಾಕ್ಟರ್ ವಿಜಯ್ ಅಂಗಡಿ. ನನ್ನದು ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ಕೇಳಿದ್ರೆ ಇವತ್ತಿಗೂ ಸಮಾಜದಲ್ಲಿ ಎಷ್ಟೊಂದು ವ್ಯತ್ಯಾಸಗಳನ್ನು ನಾವು ಕಾಣ್ತಾ ಇರ್ತೀವಲ್ವ? ಹಣ ಇದ್ರೆ ಜನ ಕಾಣೋದು ಒಂದು ರೀತಿ, ಅಧಿಕಾರ ಇದ್ದಾಗಂತೂ ಜನ ನೋಡದೆ ಇನ್ನೊಂದು ರೀತಿ, ಉಡುಪುಗಳಲ್ಲಿ ವಿಶೇಷವಾದದ್ದನ್ನು ಹಾಕ್ಕೊಂಡ್ರೆ ಆಗ ಗಮನಿಸೋದೇ ಮತ್ತೊಂದು ರೀತಿ, ಮರಳು ಮಾಡುವಂತೆ ನಾಟಕೀಯವಾಗಿ ಮಾತಾಡಿಕೊಂಡು ಮೋಸ ಮಾಡಿ ಅನಾಹುತ ಆದಾಗ ಭಾವಿಸ್ಕೊಳ್ಳದೆ ಮತ್ತೊಂದು ರೀತಿ, ಸರಳವಾಗಿ ಜೀವನ ಮಾಡಿ ಯಾರಿಗೂ ತೊಂದರೆ ಕೊಡದಲ್ಲನೆ ಇನ್ನು ಸಮಾಜದಲ್ಲಿ ಉಪಕಾರ ಮಾಡ್ತಾ ಹೋದರೆ ಮೊದಲು ಲಘುವಾಗಿ ಮಾತಾಡಿ ಆಮೇಲೆ ಪರಿತಪಿಸ್ಕೊಂಡಿರೋದು ಮತ್ತೊಂದು ರೀತಿ. ಹೀಗೆ ಎಷ್ಟೊಂದು ವಿಚಿತ್ರವಾದ ವರ್ತನೆಗಳನ್ನು ನಮ್ಮ ಸಮಾಜದಲ್ಲಿ ಕಾಣ್ತಾ ಇರ್ತೀವಿ. ಗುಣವಂತರಿಗೆ ಎಷ್ಟೋ ಸಾರಿ ಬೆಲೆನೇ ಇಲ್ಲ ಅಂತ ಅಂದ್ಕೊಂಡು ಜನ ಮಾತಾಡೋದಿದೆ. ಮೋಸ ವಂಚನೆ ಮಾಡುವ ಮಾತುಗಳನ್ನು ಆಡೋರಿಗೆ ನಯವಾಗಿ ಗೊತ್ತಿಲ್ಲದಂತೆ ಜನಗಳಿಗೆ ಟೋಪಿ ಹಾಕಿ ಜೀವನ ಮಾಡೋರಿಗೆ ಸಮಾಜ ಮಣೆ ಹಾಕುತ್ತೆ ಅಂತ ಅಂದ್ಕೊಂಡು ನೊಂದ್ಕೊಂಡು ಎಷ್ಟೋ ಜನ ಅಲ್ಲಲ್ಲಿ ಪ್ರಸ್ತಾಪ ಮಾಡೋದಿದೆ. ಇದು ಒಂದು ರೀತಿಯಲ್ಲಿ ಸಹಜವಾಗಿ ಸಮಾಜದಲ್ಲಿ ಕಾಣ್ತಾ ಇದ್ರೂ ನೈಜತೆ ತಡವಾಗಿ ಅರ್ಥವಾಗುತ್ತೆ, ಅದು ಜನಗಳಿಗೂ ಮತ್ತು ಅನುಭವಿಸಿರೋರಿಗೂ. ರೈತ ಬಾಂಧವರೇ, ಶ್ರೋತೃಗಳೇ, ಒಳ್ಳೆತನ ಎಂದಿಗೂ ಒಳ್ಳೆಯದೇ, ಕೆಟ್ಟದ್ದು ಎಂದೆಂದಿಗೂ ಕೆಟ್ಟದ್ದೇ. ಆದರೆ ನಾವು ಇತರರನ್ನ ತುಂಬ ಅಗೌರವದಿಂದ ಲಘುವಾಗಿ ಅಪಹಾಸ್ಯವಾಗಿ ನೋಡೋದಿದೆಯಲ್ಲ ಅಥವಾ ಉಪಚಾರ ಮಾಡೋದಿದೆಯಲ್ಲ, ಅದು ಎಷ್ಟೋ ಸಾರಿ ಒಳಿತಲ್ಲ. ಎಷ್ಟೋ ಸಾರಿ ಅನ್ನೋದಕ್ಕಿಂತ ಯಾವಾಗಲೂ ಒಳ್ಳೆಯದಲ್ಲ. ನಿಮಗೆ ಹಿತವಾಗಿ ಕಾಣಿಸ್ತಾ ಇದ್ದರೆ ಅವರ ಗುಣ, ಅದನ್ನು ಹೇಗೆ ನೀವು ಸ್ವೀಕರಿಸಬೇಕು, ಆ ಸಂದರ್ಭವನ್ನು ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಆಲೋಚನೆಯಿಂದ ತಾಳ್ಮೆಯಿಂದ ಹೋದರೆ ತುಂಬ ಒಳ್ಳೆಯದು. ಅದು ನಿಮಗೂ ಹಿತ ಅನ್ನಿಸುತ್ತೆ, ಅವರಿಗೂ ಸಂತೋಷ ನೀಡುತ್ತೆ. ಕೆಲವೊಂದು ಸಾರಿ ಗೊತ್ತಾಗೋದಿಲ್ಲ ಜನ ಹೇಗೆ ವರ್ತನೆ ಮಾಡ್ತಾರೆ ಅಂತ ಅಂದ್ಕೊಂಡು. ಹಣ ಇದ್ದಾಗ, ಅಧಿಕಾರ ಇದ್ದಾಗ, ಅಂತಸ್ತಿದ್ದಾಗ, ವಿದ್ಯೆ ಇದ್ದಾಗ ಜನ ಹೇಗೆ ವರ್ತನೆ ಮಾಡೋದಿದೆ, ಹಾಗೆ ಬೇರೆಯರನ್ನು ಕಾಣೋದಿದೆ. ಈ ವ್ಯತ್ಯಾಸದ ಸಂದರ್ಭಗಳಲ್ಲಿ ನಮ್ಮ ತಾಳ್ಮೆ ಮತ್ತು ಸಹನೆಯನ್ನು ಕಳ್ಕೊಳ್ಬಾರ್ದು. ರೈತ ಬಾಂಧವರೇ, ಮನುಷ್ಯ ಹುಟ್ಟಿದಾಗ್ಲಿಂದ ಭೇದ ಭಾವ, ಮೇಲು ಕೀಳು, ಒಳ್ಳೆಯದು ಕೆಟ್ಟದ್ದು, ಸತ್ಯ ಮೋಸ ಇತ್ಯಾದಿಗಳು ಮನುಷ್ಯನ ಜೊತೆಗೆ ಬಂದ್ಬಿಟ್ಟಿದ್ದಾವೆ. ಎಷ್ಟೋ ಜನ ಕೆಟ್ಟದ್ದನ್ನು ಮಾಡಲಿಕ್ಕೆ ಯೋಚನೆ ಮಾಡೋದಿಲ್ಲ, ಎಷ್ಟೋ ಜನ ಒಳ್ಳೆಯದನ್ನು ಮಾಡೇ ಮಾಡ್ತಾರೆ. ಅವ್ರಿಗೇನೇ ನೋವಾದ್ರೂ ಸಮಸ್ಯೆ ಆದ್ರೂ ಅವ್ರು ಮಾಡೋದೆಲ್ಲ ಒಳ್ಳೆಯದೇ. ಆದರೆ ಕೆಲವೊಬ್ಬರು ಎಷ್ಟೇ ಸಮಾಜದಿಂದ ಒಳ್ಳೆಯದನ್ನು ತೆಗೆದುಕೊಂಡ್ರು, ಎಷ್ಟೇ ಶಿಕ್ಷೆ ಅನುಭವಿಸಿದ್ರೂ ಅವರು ಅಂತ್ಯ ಆಗೋ ತನಕ ಹಾಗೆ ಇರ್ತಾರೆ. ಸಮಾಜದಲ್ಲಿ ಜನ ಸುಮ್ಮನೆ ಇರೋದಿಲ್ಲ, ವ್ಯವಸ್ಥೆಯೂ ಹಾಗೆ ಇರೋದಿಲ್ಲ ಅಲ್ವಾ? ತಪ್ಪನ್ನು ತಿದ್ದಲಿಕ್ಕೆ ನಮ್ಮ ಸಮಾಜದಲ್ಲಿ ಸಾಕಷ್ಟು ದಾರಿಗಳಿದ್ದಾವೆ, ವ್ಯವಸ್ಥೆ ಇದೆ. ಆದರೂ ಎಷ್ಟೋ ಜನ ಪರರಿಗೆ ಹಿಂಸೆ ಕೊಟ್ಟು, ತೊಂದರೆ ಕೊಟ್ಟು, ಅಪಹಾಸ್ಯ ಮಾಡಿ, ನೋವನ್ನುಂಟು ಮಾಡಿ ಸಂತೋಷ ಪಡೋದಿದೆ. ಇದೆಲ್ಲದೂ ಒಳ್ಳೆಯದು ಅಲ್ವೇ ಅಲ್ಲ ಅಲ್ವಾ? ಆ ಸಂದರ್ಭದಲ್ಲಿ ಅವರಿಗೆ ಏನೋ ಹಿತ ಅನಿಸ್ಬೋದು, ಆದರೆ ಅದು ಅವರಿಗೂ ಹಿಂಸೆಯೇ, ಪರರಿಗೂ ಅಷ್ಟೊಂದು ನೆಮ್ಮದಿ ಸಂತೋಷವನ್ನು ಕೊಡಲಾರದು. ಕೇಳಿದ್ರೆ ಈಗ ನಂದ ಲವ್ಸ್ ನಂದಿತಾ ಈ ಚಿತ್ರದಲ್ಲಿ ಹೇಮಂತ್ ಮತ್ತು ಸಂಗಡಿಗರು ಹಾಡಿರುವ ಈ ಗೀತೆಯನ್ನು ಪ್ರಸಾರ ಮಾಡ್ತಾ ಇದೀವಿ. ರಚನೆ ಥಂಗಲಿ ನಾಗರಾಜ್. We'll be right back.

ನಾನಾ ರೀತಿಯ ತೊಂದರೆಗಳಲ್ಲಿ ಸಿಕ್ಕಾಕಿಕೊಂಡು ಆರ್ಥಿಕ ಸಮಸ್ಯೆಗಳನ್ನು ಅನುಭವಿಸ್ತಾ, ನೋಡಿ ನಮ್ಮ ಬದುಕು ಹೀಗೆ ಇರೋದಂತ ಅನ್ಕೊಂಡು ಸಮಸ್ಯೆಗಳನ್ನು ಹೊತ್ಕೊಂಡು ನಾವು ಕಷ್ಟದಲ್ಲಿದ್ದೀವಿ, ನಮಗಿರೋ ಕಷ್ಟ ಯಾರಿಗೂ ಇಲ್ಲ ಅಂತ ಅನ್ಕೊಂಡು ಹೇಳ್ಕೊಳ್ಳೋದಿದೆ. ತತ್ವಜ್ಞಾನಿಗಳು ಹೇಳ್ತಾರೆ, ಬಡತನ ಅನ್ನೋದು ಹೇಗೇಗ್ ಬರುತ್ತೆ, ಹೇಗೇಗ್ ನಮ್ಮ ಜೊತೆಲಿ ಇರುತ್ತೆ ಅಂತಂದ್ರೆ, ನಾವು ಸರಿಯಾಗಿ ದುಡಿದ ಹೋದ್ರೆ, ನಾವು ದುಶ್ಚಟಗಳನ್ನ ಅಂಟಿಸ್ಕೊಂಡು ಬಿಡದಲನೇ ಜೀವನ ಮಾಡ್ತಾ ಇದ್ರೆ, ಉಳಿತಾಯವನ್ನ ಸರಿಯಾಗಿ ಮಾಡದ ಹೋದ್ರೆ, ದುಂದುವೆಚ್ಚದಿಂದ ಜೀವನ ಮಾಡ್ತಾ ಎಷ್ಟು ದುಡ್ಡು ಬಂದ್ರೂ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳದಲ್ಲೇ ನಿರ್ವಹಿಸ್ಕೊಳ್ಳದಲ್ಲೇ ಹೋದ್ರೆ ಬಡತನ ಅವರಿವ್ರಿಗೆ ಅಂತಲ್ಲ ಅನೇಕರಿಗೆ ಕಾಡುತ್ತೆ. ಆಗ ಸಾಮಾಜಿಕವಾಗಿಯೂ ಹತ್ತಾರು ಸಮಸ್ಯೆಗಳು ನಮಗೆ ಎದುರಾಗ್ತವೆ. ರೈತ ಬಾಂಧವರೇ, ಮೇಲು ಕೀಳು ಅನ್ನೋದು ಎಷ್ಟೋ ಸಾರಿ ನಾವು ಮಾಡಿಕೊಂಡಿರುವ ವ್ಯವಸ್ಥೆ. ಕೆಲವೊಂದು ಸಾರಿ ನಮಗೆ ಅವ್ರು ಇಷ್ಟ ಆಯ್ತು ಅಂತಂದರೆ ಅವ್ರ ಜೊತೆಗೆ ಚೆನ್ನಾಗಿ ಹೊಂದ್ಕೆ ಮಾಡ್ತೀವಿ, ಇಷ್ಟ ಆಗಲಿಲ್ಲ ಅಂದರೆ ಅವರನ್ನೇ ನಾವು ವೈರಿಗಳಾಗಿ ಸ್ವೀಕರಿಸ್ತೀವಿ. ಅದು ಒಂದೇ ಜಾತಿಯಲ್ಲಾಗಿರ್ಬೋದು, ಜಾತಿ ಜಾತಿ ಮಧ್ಯದಲ್ಲೂ ಆಗಿರ್ಬೋದು. ಕೆಲವೊಬ್ರು ಸೃಷ್ಟಿ ಮಾಡ್ತಾರೆ, ಜಾತಿ ಜಾತಿ ಮಧ್ಯದಲ್ಲಿ ಕಂದಕವನ್ನು ಏರ್ಪಡಿಸಿ ಜಾತಿ ಜಾತಿ ಮಧ್ಯದಲ್ಲಿ ಕಲಹವನ್ನು ಸೃಷ್ಟಿ ಮಾಡೋದಿದೆ. ಹಾಗೆ ಮನೆ ಮನೆಗಳಲ್ಲಿ ಸಂಬಂಧಗಳಲ್ಲೂ ನೋಡ್ತಾ ನೋಡ್ತಾ ಹದಗೆಟ್ಟು ಹಾಳಾಗಿ ಹೋಗೋದಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಮನೋಭಾವನೆಗಳು. ಪ್ರತಿಯೊಬ್ಬರಿಗೂ ಮಾಡಲಿಕ್ಕೆ ಸಾಕಷ್ಟು ಕೆಲಸಗಳಿದ್ದಾವೆ, ಆದರೆ ಎಷ್ಟೋ ಜನ ತಮ್ಮ ಒಳಿತಿಗೆ ಕಾರ್ಯಗಳನ್ನು ಮಾಡೋದು ಬಿಟ್ಟು ಬೇರೆಯವ್ರ ಕೆಡುಕಿಗಾಗಿ ಯಾವಾಗಲೂ ಆಲೋಚನೆ ಮಾಡ್ತಾರೆ, ಆಸಕ್ತಿನೂ ವಹಿಸ್ತಾರೆ. ಅದು ಅವ್ರಿಗೂ ಒಳ್ಳೆಯದಲ್ಲ, ಕೆಡಕಾಗಬೇಕಂತ ಬಯಸಿರ್ತಿರಲ್ಲ, ಅವರಿಗೂ ಹಿತವಾದದ್ದಲ್ಲ. ಕೆಡಕನ್ನು ಉಂಟು ಮಾಡೋರು ಅಂದ್ಕೊಳ್ಬೋದು, ಅವರು ಬೇಗ ಹಾಳಾಗ್ತಾರೆ, ನಾವು ನೋಡಿ ಸಂತೋಷ ಪಡೋಣ ಅಂತ ಅಂದ್ಕೊಂಡು. ಆದರೆ ಎಷ್ಟೋ ಜನ ಎಷ್ಟೇ ಕೆಡಕನ್ನು ಉಂಟು ಮಾಡಿದ್ರೂ ಅವರು ಏನು ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಬೆಳೆದೇ ಬೆಳೀತಾರೆ. ಕೆಲವೊಂದು ಗಿಡಮರಗಳನ್ನು ನೋಡಿ, ಪ್ರಾಣಿ ಪಕ್ಷಿಗಳನ್ನು ನೋಡಿ, ಎಂಥ ಸಮಸ್ಯೆ ಬಂದ್ರೂ ಅವು ಬೆಳೆದು ಆಶ್ಚರ್ಯಕರವಾಗಿ ಬೆಳವಣಿಗೆ ಆಗ್ತವೆ, ಹಾಗೆ ಫಲವನ್ನು ನೀಡ್ತವೆ. ಏನು ಮಾಡದ ಜಮೀನುಗಳಲ್ಲಿ ಏನೆಲ್ಲ ವೃಕ್ಷಗಳನ್ನು, ಸಸ್ಯಗಳನ್ನು, ಜೀವಿಗಳನ್ನು ನಾವು ಕಾಣ್ಬೋದು. ಹಾಗೆ ಎಷ್ಟೋ ಜನಗಳಿಗೆ, ಎಷ್ಟೋ ಕುಟುಂಬಗಳಿಗೆ ಯಾರೂ ಏನೂ ಮಾಡಬೇಕಾಗಿಲ್ಲ, ಸಮಸ್ಯೆಗಳಿದ್ರೂ ಅವರು ಸಾಧನೆ ಮಾಡಿರೋದನ್ನು ನಾವು ಕಾಣ್ತಾ ಇರ್ತೀವಿ. ಹೀಗೆ ನಾವು ಒಬ್ಬೊಬ್ಬ ವ್ಯಕ್ತಿ, ಒಂದೊಂದು ಕುಟುಂಬ, ಒಂದೊಂದು ಸಮಾಜವನ್ನು ಗಮನಿಸ್ತಾ ಹೋದರೆ ವಿಶೇಷವಾದ ಅಂಶಗಳು, ವಿಚಿತ್ರವಾದ ಸಂಗತಿಗಳು ಕಾಣ್ತಾ ಇರ್ತವೆ. ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದು, ಹುಟ್ಟಿ ಸಾಯುವ ಹಾಳು ಮನಸ ಮನಸ ನಮ್ಮ ಕೀಳ್ಯಾವುದು ಮೇಲ್ಯಾವುದು, ಕುಲದಲ್ಲಿ ಕೀಳ್ಯಾವುದು ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದು, ಹುಟ್ಟಿ ಸಾಯುವ ಹಾಳು ಮನಸ ಮನಸ ನಮ್ಮ ಕೀಳ್ಯಾವುದು ಮೇಲ್ಯಾವುದು. ತಿಲಕ ಇಟ್ಟದೆ ಸ್ವರ್ಗವು ಸಿಗದು, ತಿಲಕ ಇಟ್ಟದೆ ಸ್ವರ್ಗವು ಸಿಗದು, ವಿಭೂತಿ ಬಳಿದರೆ ಕೈಲಾಸ ಬರದು, ವಿಭೂತಿ ಬಳಿದರೆ ಕೈಲಾಸ ಬರದು, ಇಟ್ಟ ಗಂಧ ಬೂದಿ ನಾಮ ದಿದ್ರಿ ದಿದ್ರಿ ದಿದ್ರಿ ದಿದ್ರಿ ದಿದ್ರಿ ದಿದ್ರಿ ದಿದ್ರಿ ದಿದ್ರಿ, ಇಟ್ಟ ಗಂಧ ಬೂದಿ ನಾಮ ಸತ್ತ ಕಟ್ಟಲು ನಿರನಾಮ, ಕುಲದಲ್ಲಿ ಕೀಳ್ಯಾವುದು ಹುಚ್ಚಪ್ಪ ಮತದಲ್ಲಿ ಮೇಳ್ಯಾವುದು, ಹುಟ್ಟಿ ಸಾಯುವ ಹಾಳು ಮನಸ ಮನಸ ನಮಜೆ ಕೇಳ್ಯಾವುದು ಮೇಲ್ಯಾವುದು. ಸೈವರಿಗೆಲ್ಲ ಶಿವ ದೊಡ್ಡೋನು, ವೈಷ್ಣವರಿಗೆ ಹರಿ ಸರ್ವೋತ್ತಮನು, ಸೈವರಿಗೆಲ್ಲ ಶಿವ ದೊಡ್ಡೋನು, ವೈಷ್ಣವರಿಗೆ ಹರಿ ಸರ್ವೋತ್ತಮನು, ಉತ್ತಮ ಮಧ್ಯಮ ಅಧಮರೆಲ್ಲರೂ ದಿತ್ರಿ ದಿತ್ರಿ ದಿತ್ರಿ ದಿತ್ರಿ ದಿತ್ರಿ ದಿತ್ರಿ ದಿತ್ರಿ ದಿತ್ರಿ, ಉತ್ತಮ ಮಧ್ಯಮ ಅಧಮರೆಲ್ಲರೂ

5:20 ಅರೆಭಾಷೆ ಐಸಿರಿಯಲ್ಲಿ ಕರ್ನಾಟಕ ಅರೆಭಾಷೆ ಅಕಾಡೆಮಿ ಹೊರತರುತ್ತಿರುವ ಅರೆಭಾಷೆ ಪದಕೋಶದ ಬಗ್ಗೆ ಡಾಕ್ಟರ್ ವಿಶ್ವನಾಥ ಬದಿಕಾನ ಅವರೊಂದಿಗೆ ಮಾತುಕತೆ ಕೇಳುವಿರಿ. 5:30 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ, ಇದರಲ್ಲಿ ದೊಡ್ಡಿಭತ್ತದ ಸಾಗುವಳಿ ಕುರಿತು ವಿರಾಜಪೇಟೆ ತಾಲೂಕು ಹೆಗ್ಗಳದ ಬಿಎ ಅಶ್ವಿನಿ ಕುಮಾರ್ ಅವರೊಡನೆ ಸಂದರ್ಶನವಿದೆ. ಸುದ್ದಿ ಸಮಾಚಾರ 6:50, ಸುದ್ದಿ ಜಂಪೆ 6:55. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜಂಪಿನ ವಿವರ: ಇಂದು ಮಡಿಕೇರಿ ಪಟ್ಟಣ ತಾಲೂಕು ಪಂಚಾಯತಿನ ಎಸ್ಜಿಎಸ್ವೈ ಸಭಾಬಾಡಲಿ ಬಸವ ಮತ್ತು ಅಂಬೇಡ್ಕರ್ ವಸತಿ ಯೋಜನೆ ನಡಿಲಿ. ಶಾಸಕ ಕೊಂಬಾರ್ನ ಜಿ ಬೋಪಯ್ಯವು ಮಡಿಕೇರಿ ತಾಲೂಕಿನ 373 ಫಲಾನುಭವಿಗಳಿಗೆ ಮನೆ ಕಟ್ಟಿಕೆ ಆದೇಶ ಪತ್ರನ ಹಂಚಿದೋ. ಅಲ್ಲಿದ್ದ ಶಾಸಕರು ಮಾತಾಡಿ, ವಸತಿ ರೈತರಿಗೆ ಮನೆ ಕಟ್ಟಿಕೆ ಆದೇಶ ಪತ್ರನ ಕೊಟ್ಟಳೋ, ಫೆಬ್ರವರಿ ಆಖೀರಿನೊಳಗೆ ಮನೆ ಕಟ್ಟಿ ಕೆಲಸನ ಪೂರ್ತಿ ಮುಗಿಸೋಕು. ವಸತಿ ರೈತ ಫಲಾನುಭವಿಗಳ ಸಂಬಂಧ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಂಗೆ ಉಪಾಧ್ಯಕ್ಷರು ಕೊಟ್ಟಿರುವ ಪಟ್ಟಿಗೆ ಒಪ್ಪಿಗೆ ಕೊಟ್ಟಳೋ. ಪ್ರತಿಯೊಬ್ಬ ಗರೀಬಂಗು ಸಹ ಸರ್ಕಾರದ ವಸತಿ ಯೋಜನೆಗೆ ತಲುಪೋಕು. ಯಾರು ಸಹ ವಾಸಕ್ಕೆ ಮನೆ ಇಲ್ಲ, ಕರೆಂಟ್ ಇಲ್ಲ ಅಂತ ಹೇಳಕ್ಕದು. ಈ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿಗ ಅಭಿವೃದ್ಧಿನ ಕಡೆ ಮುಂದೆ ಬಾಕುತ್ತ ಹೇಳ್ದು. ಹಂಗೆ ಚೆಂಬು ಗ್ರಾಮ ಪಂಚಾಯಿತಿ ವ್ಯಾಪ್ತಿಲಿ ಭೂಕಂಪಕ್ಕೆ ಸಂಬಂಧಪಟ್ಟಂಗೆ ವಿಜ್ಞಾನಿಗಳ ವರದಿನ ಆಧಾರದಂಗೆ ಯಾರು ಸಹ ಹೆದರಿ ಕಣದು ಬೇಡ, ಆದರೆ ಜಾಗ್ರತೆ ತಗೊಳಕ್ಕು. ಪ್ರಕೃತಿ ವಿಕೋಪದಡಿಲಿ ಪ್ರತಿ ಗ್ರಾಮ ಪಂಚಾಯಿತಿಗೆ ಜಿಲ್ಲಾಡಳಿತದಿಂದ 50,000 ರೂಪಾಯಿ ಬಿಡುಗಡೆ ಆಗಿಟ್ಟು, ಈ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಪಡೆ ಸರ್ಕಾರದ ಮಾರ್ಗಸೂಚಿನಂಗೆ ಕೆಲಸ ಮಾಡೋಕು. ಕರೆಂಟ್ನ ತಾಪತ್ರೆಗೆ ಸಂಬಂಧಪಟ್ಟಂಗೆ 1912 ಸಂಪರ್ಕ ಮಾಡಿ ಮಾಹಿತಿ ಕೊಡೋಕು ಹೇಳ್ದು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತಿನ ಇಒ ಶೇಖರವು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಜಿಲ್ಲಾ ರೆಡ್ ಕ್ರಾಸ್ನ ಕಡೆಯಿಂದ ಜಿಲ್ಲೆಯಲ್ಲಿ ಜನರಿಗೆ ಇದುವರೆಗೆ 2.50 ಲಕ್ಷ ಮಾಸ್ಕ್ನ ಕಳೆದ 1 ತಿಂಗಳಿಂದ ಹಂಚಿಳು. ಬೆಂಗಳೂರು ರೆಡ್ ಕ್ರಾಸ್ನಿಂದ ಕೊಡಗು ರೆಡ್ ಕ್ರಾಸ್ಗೆ 6 ಲಕ್ಷ ಮಾಸ್ಕ್ ಸಿಕ್ಕಿಟ್ಟು. ಇದನ್ನ ಮಡಿಕೇರಿ ರೆಡ್ ಕ್ರಾಸ್ ಸಮುದಾಯ ಭವನದಲ್ಲಿ ಜೋಡಿಸಿ ಜಿಲ್ಲೆಯಲ್ಲಿ ಹಂಚುತ್ತವಳು. ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರ ಸೂಚನೆಗೆ ಜಿಲ್ಲೆನ ಇಸ್ಕೂಲ್ ಕಾಲೇಜುಗಳಿಗೆ ಮಾಸ್ಕ್ ನ ಕೊಡ್ತಾವಳು. ವಿರಾಜಪೇಟೆ ತಾಲೂಕಿಗೆ 70,000, ಮಡಿಕೇರಿ ತಾಲೂಕಿಗೆ 60,000, ಸೋಮಾರಪೇಟೆ ತಾಲೂಕಿಗೆ 60,000, ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜ್ ಸೇರಿದಂಗೆ ಶಿಕ್ಷಣ ಸಂಸ್ಥೆಗಳಿಗೆ 30,000 ಮಾಸ್ಕ್ಗಳ ಇದುವರೆಗೆ ಹಂಚಿಡೋತ ರೆಡ್ ಕ್ರಾಸ್ ಜಿಲ್ಲಾ ಸಭಾಪತಿಗ ತಿಳಿಸಿಡು. ಜಿಲ್ಲೆಯಲ್ಲಿ ಪುನರಸು ನಕ್ಷತ್ರದ ಮಳೆನ ಉಜ್ಜಿತು ದಿನಕ್ಕೆ ಜಾಸ್ತಿ ಆಗ್ತಾನೆ ಹುಟ್ಟು ಹೊರತು ಕಮ್ಮಿ ಆಗ್ತಿರುವ ಯಾವ ಲಕ್ಷಣಗಳ ಕಾಣ್ತಾ ಇಲ್ಲ. ಇಂದು ಬೆಳಿಗ್ಗೆ 8 ಗಂಟೆಗೆ ಆಖೀರಿಯಾದಂಗೆ ಕಳೆದ 24 ಗಂಟೆಯಲ್ಲಿ ಜಿಲ್ಲೆಗೆ 53.09 mm ಸರಾಸರಿ ಮಳೆ ಬಿದ್ದುಟ್ಟು. ಮಡಿಕೇರಿ ತಾಲೂಕಿಗೆ 60.20, ವಿರಾಜಪೇಟೆ ತಾಲೂಕಿಗೆ 50.17, ಹಂಗೆ ಸೋಮಾರಪೇಟೆ ತಾಲೂಕಿಗೆ 48.90 mm ಸರಾಸರಿ ಮಳೆ ಬಿದ್ದುಟ್ಟು. ಹಾರಂಗಿ ಜಲಾಶಯದ ನೀರಿನ ಗರಿಷ್ಠ ಮಟ್ಟ 2859 ಅಡಿಗ, ಇಂದಿನ ನೀರಿನ ಮಟ್ಟ 2854.39 ಅಡಿಗ. ಕಳೆದ ವರ್ಷ ಇಂದಿನ ದಿನ 2857.07 ಅಡಿ ನೀರಿತ್ತು. 2022-23 ಸಾಲಿನ ಡಿಎಲ್ಇಡಿ ಕೋರ್ಸ್ಗಳಿಗೆ ಸರ್ಕಾರಿ ಕೋಟದ ಸೀಟುಗಳ ತುಂಬಿಸಿ ಗಣಿಕೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ 31 ಜುಲೈ ಆಖೀರಿ ದಿನ. ಜಾಸ್ತಿ ಮಾಹಿತಿ ಬೇಕರೆ ಕೂಡಿಗೆ ಡಯಟ್ ಇಂದ ಕೇಳಿ ತಿಳ್ಕೊಳ್ಳಕ್ಕಿಂತ ಡಯಟ್ನ ಪ್ರಿನ್ಸಿಪಾಲ್ ಅವರು ತಿಳಿಸಿಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಜಿಲ್ಲಾ ಯುವ ಒಕ್ಕೂಟ ಸೇರಿದಂಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲ್ಲಿ ಇದೇ ತಿಂಗಳ 23 ಮಡಿಕೇರಿ ತಾಲೂಕಿನ ಕಗ್ಗೋಡ್ಲು ಗ್ರಾಮದ ಪೊಡನಾಳಂಡ ಬೋಪಣ್ಣ ಕುಶಾಲಪ್ಪ ಅವರ ಗದ್ದೆಯಲ್ಲಿ 2022-23 ಸಾಲಿನ 30 ವರ್ಷದ ರಾಜ್ಯ ಮಟ್ಟದ ಕೆಸರು ಗದ್ದೆ ಆಟೋಟ ಪೈಪೋಟಿ ಏರ್ಪಾಡಾಟು. ರಾಜ್ಯದಲ್ಲಿ ವಿಪರೀತ ಮಳೆ ಆಗ್ತಿರುವ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳೊಟ್ಟಿಗೆ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯು ವಿಡಿಯೋ ಸಂವಾದದಲ್ಲಿ ಮಾಹಿತಿ ತಗೊಂಡು ಮನೆ, ದನಕರುಗ, ರಸ್ತೆ, ಕೃಷಿ, ತೋಟಗಾರಿಕೆ ಬೆಳೆ ನಷ್ಟಕ್ಕೆ ಸಂಬಂಧಪಟ್ಟಂಗೆ ಅಂದಾಜು ಪಟ್ಟಿನ ತಯಾರು ಮಾಡೋಕು, ಮಳೆಯಿಂದ ನಷ್ಟ ಆದ ಗ್ರಾಮಗಳಿಗೆ ಖುದ್ದಾಗಿ ಹೋಗಿ ಪರಿಹಾರ ಹಂಚೋಕು, ಸಾರ್ವಜನಿಕರಿಗೆ ತಾಪತ್ರೆ ಆಗದಂಗೆ ಎಚ್ಚರ ತಗೊಳಕು, ಅಂಗನವಾಡಿ, ಇಸ್ಕೂಲ್ ಕಟ್ಟಡ ನಷ್ಟ ಅದರ ಕುರಿತು ಅಂದಾಜು ಪಟ್ಟಿನ ತಯಾರು ಮಾಡೋಕು, ಪ್ರಕೃತಿ ವಿಕೋಪಕ್ಕೆ ದುಡ್ಡನ್ನು ಬಿಡುಗಡೆ ಮಾಡಿಳೋ, ಪರಿಸ್ಥಿತಿನ ಸರಿಯಾಗಿ ನಿಭಾಯಿಸೋಕು, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕಾರ್ಯಪಡೆ ಸರಿಯಾಗಿ ಕೆಲಸ ಮಾಡೋಕು ತುಂಬ ಜಾಗೃತ ಕಣಿತ ಸೂಚನೆ ಕೊಟ್ಟಳು. ಕಂದಾಯ ಮಂತ್ರಿ ಆರ್ ಅಶೋಕವು ಮಾತಾಡಿ, ಮಳೆಯಿಂದ ಬೀಳುವ ಪರಿಸ್ಥಿತಿಯಲ್ಲಿರುವ ಮನೆಗಳ ಕಡೆ ಜಾಸ್ತಿ ನಿಗಾ ತಗೊಳಕು, ಜನ ಹಂಗೆ ದನಕರುಗಳಿಗೆ ಯಾವುದೇ ತರಹದ ತೊಂದರೆಗಾಗದಂಗೆ ಎಚ್ಚರ ತಗಣಿತ ಸೂಚನೆ ಕೊಟ್ಟಳು. ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ಮಾತಾಡಿ, ಜುಲೈ ಸುರ್ಣವಾರಲಿ ಬಿದ್ದ ವಿಪರೀತ ಮಳೆಗೆ ಸುಮಾರು 174 ಕುಟುಂಬಗಳ 566 ಜನರ ಜಾಗ ಬದಲಿಸಿಯಳು, 4 ಕಾಳಜಿ ಕೇಂದ್ರದಲ್ಲಿ 122 ಕುಟುಂಬಗಳ 353 ಜನವಳು, ಇದುವರೆಗೆ 17 ದನಕರುಗ ಪ್ರಾಣ ಕಳ್ಕೊಂಡಳು, ಇದರಲ್ಲಿ 4 ಪ್ರಕರಣಕ್ಕೆ ಪರಿಹಾರ ಕೊಟ್ಟಳು, 4 ಮನೆಗ ಪೂರ್ತಿ ಹಾಳಾಟು, 33 ಮನೆಗಳಿಗೆ ತುಂಬಾ ತೊಂದರೆಯಾಗಿಟ್ಟು, 143 ಮನೆಗ ಅರ್ಧ ಹಾಳಾಟು, ಇದರಲ್ಲಿ 76 ಪ್ರಕರಣಗಳಿಗೆ ಪರಿಹಾರ ಹಂಚಳು, ಹಂಗೆ ಕರೆಂಟ್ ರಸ್ತೆ ಸೇರಿದಂಗೆ ಜಿಲ್ಲೆಯಲ್ಲಿ ಆದ ನಷ್ಟದ ಕುರಿತು ಮಾಹಿತಿ ಕೊಟ್ಟವು. ರಾಷ್ಟದ 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆನ ಆಜಾದಿ ಕಾ ಅಮೃತ ಮಹೋತ್ಸವ ಪ್ರಯುಕ್ತ ಸರ್ಕಾರ 18 ವರ್ಷ ಮೇಲ್ಪಟ್ಟವಕ್ಕೆ ಪುಕ್ಸಟ್ಟಾಗಿ ಮುಂಜಾಗ್ರತಾ ಲಸಿಕೆ ಕೊಡುವ ಕಾರ್ಯಕ್ರಮ ಶುರು ಮಾಡಿಟ್ಟು ಸೆಪ್ಟೆಂಬರ್ 30ಕ್ಕೆ ಮುಟ ಲಸಿಕಾ ಅಭಿಯಾನ ನಡೆದಿದೆ. ಜಿಲ್ಲೆಯ ಎಲ್ಲ ಪ್ರಾಥಮಿಕ ಸಮುದಾಯ ಜಿಲ್ಲಾ ತಾಲೂಕು ಆಸ್ಪತ್ರೆಯಲ್ಲಿ ಈ ಲಸಿಕೆಯನ್ನು ಕೊಟ್ಟ ಬೇತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಆರ್ ವೆಂಕಟೇಶ್ ಅವರು ತಿಳಿಸಿದಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಈಗ ಕೇಳಿ ವಾಣಿಜ್ಯ ಪ್ರಕಟಣೆಗಳು. ಪುನರ್ ನವೀಕರಣಗೊಂಡು ಎಲ್ಲಾ ಆಧುನಿಕ ಸುಸಜ್ಜಿತ ವ್ಯವಸ್ಥೆಯೊಂದಿಗೆ ಮಡಿಕೇರಿಯ ಅಶ್ವಿನಿ ಆಸ್ಪತ್ರೆ ಇದೇ ಜೂನ್ 1 ಪುನರಾರಂಭಗೊಂಡಿದೆ. ಮೂಳೆ ಚಿಕಿತ್ಸಾ ತಜ್ಞ ಈಗ ಕೇಳಿ ವಾಣಿಜ್ಯ ಪ್ರಕಟಣೆಗಳು. ಪುನರ್ ನವೀಕರಣಗೊಂಡು ಎಲ್ಲಾ ಆಧುನಿಕ ಸುಸಜ್ಜಿತ ವ್ಯವಸ್ಥೆಯೊಂದಿಗೆ ಮಡಿಕೇರಿಯ ಅಶ್ವಿನಿ ಆಸ್ಪತ್ರೆ ಇದೇ ಜೂನ್ 1 ಪುನರಾರಂಭಗೊಂಡಿದೆ. ಮೂಳೆ ಚಿಕಿತ್ಸಾ ತಜ್ಞ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನಲ್ಲಿ ಡೈಮಂಡ್ ಬೆಳ್ಳಿ ಆಭರಣಗಳಿಗಾಗಿ ಬನ್ನಿ ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವಿರಾಜಪೇಟೆ. ಅಚ್ಚಿ ಅಂಡ ಒಕ್ಕಕಾರ ಪೊನ್ನಂಪೇಟೆ ಹಳ್ಳಿಗಟ್ಟು ಗ್ರಾಮತ್ತುಳ್ಳ ಒಕ್ಕ 5 ಮನೇಲಿ ಇಂದು ಬೈಟಲಿಂಜಿ ನಾಳೆ ನಾರಾಚ ಬೈಟ ಕೆತ್ತನೆ ಅಂಜಿ ಕಾಲಕೊಮ್ಮ ನಡ್ತುವ ಮಂದನ ಮೂರ್ತಿ ಪಿಂಜ ನರಿಪೂದಣ್ಣ ತೆರೆನ ಬಿಚ್ಚಂಡಿತ್. ನಾಳೆ ನಾರಾಚ ಪೊಲಕ 10 ಗಂಟೆಗೆ ಮಂದನ ಮೂರ್ತಿ ಮಜ್ಜನ 1 ಗಂಟೆಯಿಂದ ನರಿಪೂದಣ್ಣ ತೆರೆ ನಡ್ಪ. ಒಕ್ಕಕಾರ ಊರುಕಾರ ತಾಮನೆ ಪೊಮ್ಮಕ್ಕ ಅಂಡ ಸಂಸಾರಕಾರ ಎಲ್ಲ ಬಂತು ತೀರ್ಥ ಪ್ರಸಾದ ಪಡೆದೋಣಂದು ಅಚ್ಚಿ ಅಂಡ ಒಕ್ಕಕಾರ ಕಟ್ಟಂಡಿತ್. ವಿರಾಜಪೇಟೆಯ ಪ್ರತಿಷ್ಠಿತ ಸೆಂಟ್ ಆನ್ಸ್ ಕಾಲೇಜಿನಲ್ಲಿ ಪದವಿ ತರಗತಿಗಳಿಗೆ ಪ್ರವೇಶಾತಿ ಆರಂಭಗೊಂಡಿದೆ. ಬಿಕಾಂ, ಬಿಬಿಎ, ಬಿಎಸ್ಸಿ ಮತ್ತು ಬಿಸಿಎ ಕೋರ್ಸ್ಗಳಿಗೆ ಕೆಲವೇ ಸೀಟುಗಳು ಲಭ್ಯ. ನುರಿತ ಉಪನ್ಯಾಸಕ ವರ್ಗ, ಸುಸಜ್ಜಿತ ಕೊಠಡಿ, ಕಂಪ್ಯೂಟರ್ ಲ್ಯಾಬ್, ಐಸಿಟಿ ತರಗತಿಗಳು, ಸುಸಜ್ಜಿತ ರಂಗಮಂದಿರ, ಡಿಜಿಟಲ್ ಗ್ರಂಥಾಲಯ, ಕ್ಯಾಂಟೀನ್, ವಿಶಾಲ ಆಟದ ಮೈದಾನ ಮುಂತಾದ ಸೌಲಭ್ಯಗಳನ್ನು ಹೊಂದಿದ್ದು ಉತ್ತಮ ಫಲಿತಾಂಶ ಮತ್ತು ಕ್ಯಾಂಪಸ್ ಸೆಲೆಕ್ಷನ್ಗೆ ಅವಕಾಶ. ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಕೂಡಲೇ ಪ್ರವೇಶಾತಿ ಪಡೆದುಕೊಳ್ಳಿ. ಮಾಹಿತಿಗೆ ವಿರಾಜಪೇಟೆ ಸೆಂಟ್ ಆನ್ಸ್ ಕಾಲೇಜಿನ ಕಚೇರಿಯನ್ನು ಸಂಪರ್ಕಿಸುವಂತೆ ಕೋರಲಾಗಿದೆ. ಇದೇ ಜುಲೈ 15 ಆಗಸ್ಟ್ 14 ಪಿಎಸ್ಆರ್ ಸಿಲ್ಕ್ ಸೈನ್ ಸ್ಯಾರೀಸ್ ನಲ್ಲಿ ಆಷಾಢ ಮೆಗಾ ಡಿಸ್ಕೌಂಟ್ ಸೇಲ್, ತ್ವರೆ ಮಾಡಿ. ಪಿಎಸ್ಆರ್ ಸಿಲ್ಕ್ ಸೈನ್ ಸ್ಯಾರೀಸ್ ಮೈಸೂರು ಮತ್ತು ಮಂಗಳೂರು. ಶಿಕ್ಷಣ ರಂಗದಲ್ಲಿ 4 ಮಹತ್ತರ ಕ್ರಾಂತಿಗೈಯುತ್ತಿರುವ ಸುಳ್ಯದ ಪ್ರತಿಷ್ಠಿತ ನೆಹರು ಮೆಮೋರಿಯಲ್ ಪದವಿ ಕಾಲೇಜಿನಲ್ಲಿ 2022-23 ಸಾಲಿಗೆ ಪದವಿ ತರಗತಿಗಳಿಗೆ ದಾಖಲಾತಿ ಪ್ರಾರಂಭಗೊಂಡಿದೆ. ಆಧುನಿಕ ಸುಳ್ಯದ ನಿರ್ಮಾತೃ ಡಾಕ್ಟರ್ ಕುರುಂಜಿ ವೆಂಕಟರಮಣ ಗೌಡರಿಂದ 1976 ಸ್ಥಾಪನೆಗೊಂಡು ಚಾರಿತ್ರಿಕ ಮೈಲಿಗಲ್ಲು ಸ್ಥಾಪಿಸಿರುವ ಎನ್ಎಂಸಿ ಮಂಗಳೂರು ವಿಶ್ವವಿದ್ಯಾನಿಲಯ ವ್ಯಾಪ್ತಿಗೆ ಒಳಪಟ್ಟಿದ್ದು ನ್ಯಾಕ್ನಿಂದ ಬಿ+ ಮಾನ್ಯತೆ ಗಳಿಸಿಕೊಂಡಿದೆ. ಇಲ್ಲಿ ಬಿಎ, ಬಿಕಾಂ, ಬಿಎಸ್ಸಿ, ಬಿಬಿಎ, ಬಿಎಸ್ಡಬ್ಲ್ಯೂ ಸ್ನಾತಕೋತ್ತರ ಪದವಿಗಳಾದ ಎಂಕಾಂ, ಎಂಎಸ್ಡಬ್ಲ್ಯೂ ಕೋರ್ಸ್ಗಳು ಲಭ್ಯವಿದ್ದು ಶಿಕ್ಷಣಕ್ಕೆ ವಿಪುಲ ಅವಕಾಶ ಕಲ್ಪಿಸಲಾಗಿದೆ. ವ್ಯವಸ್ಥಿತ ಪ್ರಯೋಗಾಲಯ, ಅತ್ಯುತ್ತಮ ಗ್ರಂಥಾಲಯ ಹಾಗೂ ಬ್ರೌಸಿಂಗ್ ಕೇಂದ್ರಿತ ಗ್ರಂಥಾಲಯ, ವಿದ್ಯಾರ್ಥಿ ವೇತನ ಸೌಲಭ್ಯ, ಪಠ್ಯದೊಂದಿಗೆ ಎಲ್ಲ ಪಠ್ಯೇತರ ವಿಷಯಗಳಿಗೆ ಆದ್ಯತೆ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್, ದೂರದಿಂದ ಬರುವ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ. ದಾಖಲಾತಿಗಾಗಿ ಸಂಪರ್ಕಿಸಿ 08257-230-331 ಅಥವಾ 876-254-0751. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ, ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಇದೇ ಜುಲೈ 15 ಆಗಸ್ಟ್ 14 ಪಿಎಸ್ಆರ್ ಸಿಲ್ಕ್ ಸೈನ್ ಸ್ಯಾರೀಸ್ ನಲ್ಲಿ ಆಷಾಢ ಮೆಗಾ ಡಿಸ್ಕೌಂಟ್ ಸೇಲ್, ತ್ವರೆ ಮಾಡಿ. ಪಿಎಸ್ಆರ್ ಸಿಲ್ಕ್ ಸೈನ್ ಸ್ಯಾರೀಸ್ ಮೈಸೂರು ಮತ್ತು ಮಂಗಳೂರು. ಜಾಹೀರಾತುಗಳನ್ನು ಕೇಳಿದಿರಿ. ನಿಧನ ಸುದ್ದಿ. ಮೂಲತ ಕೊಳಕೇರಿ ಗ್ರಾಮತ್ರ ವಿರಾಜಪೇಟೆ ಚಿಕ್ಕಪೇಟೆಲು ವಾಸವುಳ್ಳ ಕನ್ನಂಬಿರ ಪೌತಿ ದೇವಯ್ಯ ಎಂಡಪೊಣ್ಣು ಯಶೋಧಾ ದೇವಯ್ಯ ಇಂದು ಮಜ್ಜನ ಮರಣಪಟ್ಟಿದ್ದು, ತಾಮನೆ ಉದಿಯಂಡ ಕಕ್ಕವೆ 91 ಬೈತ್ರ ಯಶೋಧಾ ದೇವಯ್ಯ ಇಂಡ ಆಕಿರಿ ಕಾರ್ಯ ನಾಳೆ ಪೊಲಕ 11 ವಿರಾಜಪೇಟೆ ಕೊಡವ ಸಮಾಜ ಕ್ಯಾಕೊಳತು ನಡ್ಪ. ನಲವತ್ತು ಕಿಲೋಗ್ರಾಮ ಬೋಂದ ಮುಕ್ಕಾಟಿರ ಸುಬ್ರಹ್ಮಣ್ಯವು ಇಂದು ಮರಣಪಟ್ಟಿತು. ಉಳುವ ದಂಡು ಬೈತರ ಮುಕ್ಕಾಟಿರ ಸುಬ್ರಹ್ಮಣ್ಯ ಅಯ್ಯಂಡ ದಪನ ಕಾರ್ಯ ನಾಳೆ ನಲವತ್ತು ಕಿಲೋಗ್ರಾಮ್ ಹತ್ರ ಸ್ವಂತ ಮನೆಯಲ್ಲಿ ನಡಪಂದು ಒಕ್ಕಕರ ಅರಿಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿನುಳ್ಳ ಚಟ್ಟಣ ದಿವ್ಯಾ ಪ್ರದೀಪ್. ಕೊಡಗು ಜಿಲ್ಲೆಯಲ್ಲಿ ಕಾಫಿ ಬೆಳೆಗಾರ ಎಳೆದಿತ್ಕೊಡ್ಪ ಫಾರ್ಮ್ ಡಿ ಡಿಕ್ಲರೇಷನ್ಗೆ ಪ್ರಿಂಟಿಂಗ್ ಫೀಸ್ಲಿ ವಿನಾಯಿತಿ ಕೊಡ್ಪನಿಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿ ಸಿ ಸತೀಶ್ ರೇಂಗ ಸರ್ಕಾರಕ್ಕೆ ಮನವಿ ಕೊಡ್ತದೆ. ಕೊಡಗು ಜಿಲ್ಲೆಗೆ ಮುಖ್ಯಮಂತ್ರಿ ಇಕ್ಕಾಯ್ತು ಬಂದ ಸಂದರ್ಭದ ಚರ್ಚೆ ನಡೆದಿದ್ದು ಕಾವೇರಿ ಫ್ರೂಟ್ಸ್ ಸಂಯೋಜಿತ ತಂತ್ರಾಂಶದ ಕಾಫಿ ಬೆಳೆಗಾರ ಎಳೆದಿಕೊಡ್ಪ ಡಿಕ್ಲರೇಷನ್ ಫಾರ್ಮ್ ಮುಂದಾಂಗ ಬೋರೆ ರೈತನಿಗೆ ವಿನಾಯಿತಿ ಕೊಡ್ತನಕ್ಕೆ ಕಾಫಿ ಬೆಳೆಗಾರಕ್ಕೂ ವಿನಾಯಿತಿ ಕೊಡ್ಕೊಂಡು ಜಿಲ್ಲಾಧಿಕಾರಿ ರೇಂಗ ಸರ್ಕಾರ ಹತ್ರ ಮುಖ್ಯಮಂತ್ರಿ ರೇಂಗಡ ಪ್ರಧಾನ ಕಾರ್ಯದರ್ಶಿ ಎನ್ ಮಂಜುನಾಥ್ ಪ್ರಸಾದ್ ರೇಂಗ ಕಾಗದ ಎಳೆದಿತ್ತು. ಇಂದು ಮಡಿಕೇರಿಯ ತಾಲೂಕ್ ಪಂಚಾಯತ್ SGSY ಸಭಾಬಾಡಲು ಬಸವ ಪಿಂಜ ಅಂಬೇಡ್ಕರ್ ವಸತಿ ಯೋಜನೆ ರಡಿಲು ಶಾಸಕ ಕೆಜಿ ಬೋಪಯ್ಯ ಹಿಂಗ ಮಡಿಕೇರಿ ತಾಲೂಕರ 373 ಫಲಾನುಭವಿಯಕ್ಕೆ ಮನೆ ಕಟ್ಟುವಕ್ಕೆ ಆದೇಶ ಕಾಗದ ಕೊಡ್ತದೆ. ಅಲ್ಲಿಂದ ತಕ್ಪರಂದಾವು ಮನೆ ಇಲ್ಲತೆ ಹಿಂಗ ಫೆಬ್ರವರಿ ಆಕಿರಿರೊಳ್ಳು ಮನೆ ಕಟ್ಟುವ ಪಣಿನ ತೂಕೊಂಡು ಮನೆ ಇಲ್ಲದ ಫಲಾನುಭವಿಯಕ್ಕೆ ಸಂಬಂಧಪಟ್ಟನಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷಂಗ ಅನ್ನನೆ ಉಪಾಧ್ಯಕ್ಷಂಗ ಕೊಡ್ತಿತುಳ ಪಟ್ಟಿಗೆ ಒಪ್ಪಿಗೆ ಕಿಟ್ಟಿತು. ಎಲ್ಲ ಗರೀಬಂಕು ಸರ್ಕಾರ ಹತ್ರ ವಸತಿ ಯೋಜನೆ ಕಿಟ್ಟೊಂಡು ದಾರು ಸಹ ಮನೆ ವಾಸಕ್ಕೆ ಮನೆ ಇಲ್ಲ ಕರೆಂಟ್ ಇಲ್ಲ ಎಂದು ಅಣ್ಣಕಾಗ ಈ ನಿಟ್ಟಲು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಮಿನ್ಯಕ್ಕೆ ಬರೋಂಡು ಅನ್ನನೆ ಚೆಂಬು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭೂಕಂಪಕ್ಕೆ ಸಂಬಂಧಪಟ್ಟನಕ್ಕೆ ವಿಜ್ಞಾನಿಯ ವರದಿ ಕೊತ್ತನಕ್ಕೆ ದಾರು ಬೊತ್ತತೆ ಎಚ್ಚರ ತಿರೊಂಡು ಪ್ರಕೃತಿ